ಎರಡನೆಯ ಜಾತಿ ಅಂದರೆ ದುಂಡು ಮಲ್ಲಿಗೆ. ಇದಕ್ಕೆ ಇನ್ನೊಂದು ಹೆಸರು ಅಂದರೆ ಬಳ್ಳಾರಿ ಮಲ್ಲಿಗೆ ಅಂತ ಸಹ ಕರೀತಾರೆ, ಮೈಸೂರು ಮಲ್ಲಿಗೆ ಅಂತ ಸಹ ಕರೀತಾರೆ. ಈ ಮಲ್ಲಿಗೆ ಸುವಾಸನೆ ಭರಿತ ಆಗಿರುತ್ತೆ. ಇದು ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಹೆಚ್ಚಿನ ಒಂದು ಇದರಲ್ಲಿ ಹೂವು ಕೊಡುತ್ತದೆ. ಸುವಾಸನೆ ಭರಿತವಾಗಿರೋದ್ರಿಂದ ಈ ಹೂವುಗಳನ್ನು ಸುಗಂಧ ದ್ರವ್ಯ ತಯಾರಿಕೆಯಲ್ಲೂ ಸಹ ನಾವು ಉಪಯೋಗಿಸ್ತೀವಿ. ಇನ್ನೊಂದು ಜಾತಿ ಅಂದರೆ ಉಡುಪಿ ಮಲ್ಲಿಗೆ. ಇದು ಕರಾವಳಿ ಪ್ರದೇಶಗಳಿಗೆ ತುಂಬ ಸೂಕ್ತವಾಗಿರುವಂತಹ ಒಂದು ಮಲ್ಲಿಗೆ. ಇದರ ಒಂದು ವೈಶಿಷ್ಟ್ಯತೆ ಏನು ಅಂದರೆ ಈ ಮೊಗ್ಗುಗಳು 8-10 ಗಂಟೆಗಳ ಕಾಲ ಅರಳದೇ ಇರುತ್ತಂತೆ, ಹಾಗಾಗಿ ಇದರ ಬೇಡಿಕೆಯೂ ಸಹ ಹೆಚ್ಚು. ಇನ್ನೊಂದು ಜಾತಿ ಅಂದರೆ ವಸಂತ ಮಲ್ಲಿಗೆ. ಈ ಒಂದು ಗಿಡಗಳು ಸಹ ಪೊದೆಯಾಕಾರದಲ್ಲಿದ್ದು ಇದು ವರ್ಷಾದ್ಯಂತ ನಮಗೆ ಹೂವನ್ನು ಕೊಡುತ್ತದೆ. ಮತ್ತು ಇದರಲ್ಲಿ ಸುಗಂಧ ದ್ರವ್ಯ ತುಂಬ ಹೆಚ್ಚಾಗಿರೋದ್ರಿಂದ, ಇದು ಸುವಾಸನೆ ಭರಿತವಾಗಿರೋದ್ರಿಂದ ಇದನ್ನು ಅತಿ ಹೆಚ್ಚಾಗಿ ನಾವು ಸುಗಂಧ ದ್ರವ್ಯ ತಯಾರಿಕೆ ಒಂದು ಘಟಕಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಹಾಗಾಗಿ ಇದರ ಒಂದು ಮಾರುಕಟ್ಟೆಯಲ್ಲಿ ಇದರ ಒಂದು ಬೇಡಿಕೆಯೂ ಸಹ ತುಂಬ ಜಾಸ್ತಿ ಇದೆ. ಇನ್ನೊಂದು ಜಾತಿ ಅಂದರೆ ಜಾಜಿ ಮಲ್ಲಿಗೆ. ಈ ಒಂದು ಮಲ್ಲಿಗೆ ಇದು ಬಳ್ಳಿಯಾಕಾರದಂತೆ ಇರುತ್ತೆ, ಬಳ್ಳಿಯಂತೆ ಹಬ್ಬಿಕೊಂಡು ಹೋಗುತ್ತೆ. ಈ ಒಂದು ಬಳ್ಳಿಯಲ್ಲಿರುವ ಹೂಗಳು ಸಹ ತುಂಬ ಸುವಾಸನೆ ಭರಿತ ಆಗಿರುತ್ತೆ, ಹಾಗಾಗಿ ಇದನ್ನು ಸುಗಂಧ ದ್ರವ್ಯ ಎಣ್ಣೆಯನ್ನು ತಯಾರಿಸೋದ್ರಲ್ಲಿ ಉಪಯೋಗಿಸ್ತಾರೆ. ಮತ್ತು ಇದು ಹೂವು ಕೊಡುವಂತಹ ನಿರ್ದಿಷ್ಟ ಕಾಲ ಜೂನ್ರಿಂದ ಸೆಪ್ಟೆಂಬರ್ ತಿಂಗಳವರೆಗೂ ನಿರ್ದಿಷ್ಟವಾಗಿ ಅತಿ ಹೆಚ್ಚು ಹೂವಿನ ಇಳುವರಿಯನ್ನು ನಮಗೆ ಕೊಡುತ್ತೆ. ಮಲ್ಲಿಗೆಗಳನ್ನು ನಾವು ಸಸಿಗಳನ್ನು ನಾಟಿ ಮಾಡಬೇಕಿದ್ದಾಗ ನಾವು ಬೇರೆ ಒಂದು ಪ್ರದೇಶದಲ್ಲಿ ಬೆಳೀತಾ ಇರುವಂತಹ ಮಲ್ಲಿಗೆ ಗಿಡದ ಕಾಂಡದ ತುಂಡುಗಳನ್ನು ತೊಗೊಂಬಂದು ನಾವು ನಾಟಿ ಮಾಡಬಹುದು. ಅಥವಾ ನಾವು ಆ ಕಂದುಗಳು, ಆ ಮಣ್ಣಿನಿಂದ ಆ ಬೇರಿನಿಂದ ಏನು ಕಂದುಗಳು ಬಂದಿರುತ್ತೆ ಆ ಕಂದುಗಳನ್ನ ಬೇರೆ ಸಮೇತ ನಾವು ತೆಗೆದುಕೊಂಡು ಬಂದು ನಾವು ನಾಟಿ ಮಾಡಬಹುದು. ಆದರೆ ನಾಟಿ ಮಾಡುವಂಥ ಸಮಯದಲ್ಲಿ ನಾನು ಈಗಾಗಲೇ ತಿಳಿಸಿದೀನಿ, ಈ ಒಂದು ನಿರ್ದಿಷ್ಟವಾದ ಆಕಾರ ಇರುತ್ತೆ, ಒಂದೊಂದು ಜಾತಿಯ ಒಂದೊಂದು ಮಲ್ಲಿಗೆಗಳಿಗೂ ಅದರದೇ ಆದ ನಿರ್ದಿಷ್ಟ ಆಕಾರ ಇರುತ್ತೆ. ಹಾಗಾಗಿ ಕಾಕಡನ ನಾಟಿ ಮಾಡಬೇಕಾದ್ರೆ ಸಾಲಿನಿಂದ ಸಾಲಿಗೆ 1.2 ಮೀಟರ್ ಅಂತರ, ಗಿಡದಿಂದ ಗಿಡಕ್ಕೆ 1.2 ಮೀಟರ್ ಅಂತರನ ನಾವು ಒದಗಿಸ್ಬೇಕಾಗತ್ತೆ. ಆ 1 ಎಕರೆ ಜಮೀನಿಗೆ ನಮಗೆ ಸುಮಾರು 2700 ಸಸಿಗಳನ್ನು ನಾವು ನಾಟಿ ಮಾಡಬಹುದು. ಇನ್ನು ದುಂಡು ಮಲ್ಲಿಗೆಯಲ್ಲಿ ನಾವು 1.5 ಮೀಟರ್ ಅಂತರ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 1.5 ಮೀಟರ್ ಅಂತರನ ನಾವು ಕಾಪಾಡಿಕೊಳ್ಬೇಕಾಗತ್ತೆ. ದುಂಡು ಮಲ್ಲಿಗೆಯಲ್ಲಿ ನಾವು 1.5 ಮೀಟರ್ ಸಾಲಿನಿಂದ ಸಾಲಿಗೆ ಮತ್ತು 1.5 ಮೀಟರ್ ಗಿಡದಿಂದ ಗಿಡಕ್ಕೆ ಅಂತರವನ್ನು ನಾವು ಕಾಪಾಡಬೇಕಾಗತ್ತೆ. ಇಂಥ ಒಂದು ಅಂತರವನ್ನು ನಾವು ಕಾಪಾಡಿದಾಗ 1 ಎಕರೆಗೆ ನಮಗೆ 1777 ಸಸಿಗಳನ್ನು ನಾವು ನಾಟಿ ಮಾಡಬಹುದು. ಜಾಜಿ ಮಲ್ಲಿಗೆಯಲ್ಲಿ ಸಾಲಿನಿಂದ ಸಾಲಿಗೆ 2 ಮೀಟರ್ ಅಂತರ, ಗಿಡದಿಂದ ಗಿಡಕ್ಕೆ 1.5 ಮೀಟರ್ ಅಂತರವನ್ನು ನಾವು ಕಾಪಾಡಿದಾಗ 777 ಸಸಿಗಳನ್ನು ನಾವು 1 ಎಕರೆ ಭೂಮಿಯಲ್ಲಿ ನಾವು ನಾಟಿ ಮಾಡಬೇಕಾಗುತ್ತೆ. ಹೇಳಿದ್ರೆ ಜಾಜಿ ಮಲ್ಲಿಗೆ ಅಂದರೆ ಒಂಥರ ಬಳ್ಳಿ ಆಕಾರ ಅಂತ ಇರುತ್ತೆ, ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಾ ಬಳ್ಳಿ ಹಬ್ಬಲಿಕ್ಕೆ? ಅದಕ್ಕೆ ನಾವು 4 ಕೋಲುಗಳನ್ನು ನಾಟಿ ಮಾಡಿ ಚಪ್ಪರದ ಹಾಗೆ ತಯಾರಿಸಿ ಅದರ ಮೇಲೆ ನಾವು ಹರಡೋದಕ್ಕೆ ಬಿಡ್ತಾ ಇರ್ತೀವಿ. ಹಾಗಾಗಿ ಎಲ್ಲ ಜಾತಿಗಿಂತ ಈ ಒಂದು ಜಾತಿದಕ್ಕೆ ಮಾತ್ರ ನಾವು ಸಾಲಿನಿಂದ ಸಾಲಕ್ಕೆ ನಾವು ಜಾಸ್ತಿ ಅಂತರ ಕೊಡ್ತೀವಿ. 2 ಮೀಟರ್ ಅಂತರ ನಾವು ಸಾಲಿನಿಂದ ಸಾಲಿಗೆ ಕೊಟ್ಟು ನಾವು ಇದನ್ನು ಬಳ್ಳಿನ ಹಬ್ಬುವ ಒಂದು ಆಕಾರದಲ್ಲಿ ನಾವು ಬಿಡ್ತಾ ಹೋಗ್ತೀವಿ. ಮತ್ತು ಈ ಒಂದು ಗುಣಿಗಳನ್ನು ನಾವು ತಯಾರಿಸಬೇಕಾದಾಗ 30 ಸೆಂಟಿಮೀಟರ್ ಅಗಲ, 30 ಸೆಂಟಿಮೀಟರ್ ಉದ್ದ ಮತ್ತು 30 ಸೆಂಟಿಮೀಟರ್ ಆಳ ಒಂದು ಇದರಲ್ಲಿ ವಿಸ್ತೀರ್ಣದಲ್ಲಿ ನಾವು ಗುಂಡಿಗಳನ್ನು ಮಾಡಿ ಈ ಗುಂಡಿಗೆ 20 ಕೆಜಿ ಕೊಟ್ಟಿಗೆ ಗೊಬ್ಬರಗಳನ್ನು ನಾವು ಸಸಿಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಬೆರೆಸಬೇಕಾಗತ್ತೆ. ನಂತರ ನಾವು ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿ ಮಾಡಿದ 1 ವರ್ಷದ ನಂತರ ನಾವು ಗೊಬ್ಬರನ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ. 1 ವರ್ಷದಿಂದ 2 ವರ್ಷದ ಗಿಡಗಳಿಗೆ ಒಂದೊಂದು ಗಿಡಗಳಿಗೆ ಯೂರಿಯಾ 650 ಗ್ರಾಂ, ಸಿಂಗಲ್ ಸೂಪರ್ ಫಾಸ್ಫೇಟ್ 375 ಗ್ರಾಂ ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ 100 ಗ್ರಾಂ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಪ್ರತಿ ವರ್ಷನೂ ಒಂದೊಂದು ಗಿಡಕ್ಕೆ ನಾವು ಒದಗಿಸಬೇಕಾಗತ್ತೆ. ಗಿಡಕ್ಕೆ ನಾವು ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಗಿಡದ ಸುತ್ತಲೂ ನಾವು ಎಲೆಗಳನ್ನು ಕ್ಲೀನ್ ಮಾಡಿ ಅದರಲ್ಲಿ ಚೆನ್ನಾಗಿ ಪಾತಿ ಮಾಡಿ ಮಣ್ಣಿನ ಚೆನ್ನಾಗಿ ಹದಗೊಳಿಸಿ ಅದರಲ್ಲಿ ಗೊಬ್ಬರನ ಕೊಟ್ಟು ನಂತರ ಆ ಗೊಬ್ಬರ ಮುಚ್ಚುವಂತೆ ಮಣ್ಣನ್ನು ಹಾಕಬೇಕಾಗತ್ತೆ. ನಂತರ ನಾವು ನೀರನ್ನು ಒದಗಿಸಬೇಕು. ಇದರ ಜೊತೆಗೆ ನಾವು ಪ್ರತಿ ವರ್ಷವೂ ತಪ್ಪದೇ ಕೊಟ್ಟಿಗೆ ಗೊಬ್ಬರನ ನಾವು ಗಿಡಗಳಿಗೆ ಪ್ರತಿ ಗಿಡಗಳಿಗೂ ಸಹ ನಾವು ಕೊಡಬೇಕಾಗತ್ತೆ. 3-5 ವರ್ಷದ ಸಸಿಗಳಿಗೆ ಯೂರಿಯಾ 1 ಕೆಜಿ, ಸಿಂಗಲ್ ಸೂಪರ್ ಫಾಸ್ಫೇಟ್ 500 ಗ್ರಾಂ, ಮ್ಯೂರೇಟ್ ಆಫ್ ಪೊಟ್ಯಾಶ್ 250 ಗ್ರಾಂನ ನಾವು ಒದಗಿಸ್ಬೇಕಾಗತ್ತೆ. 5 ವರ್ಷದ ನಂತರದ ಸಸಿಗಳಿಗೆ 2 ಕೆಜಿ ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಕೆಜಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ 500 ಗ್ರಾಂ ಈ ಒಂದು ಮಟ್ಟದಲ್ಲಿ ನಾವು ಗಿಡಗಳಿಗೆ ಗೊಬ್ಬರಗಳನ್ನು ನಾವು ಕೊಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಇದರ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರಗಳನ್ನ ನಾವು ಕೊಡೋದ್ರಿಂದ ಗಿಡಗಳ ಒಂದು ಪೌಷ್ಟಿಕತೆಯನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು. ಈ ಮಲ್ಲಿಗೆಯಲ್ಲಿ ಈ ಕಂದುಗಳನ್ನು ನಾಟಿ ಮಾಡೋದು ಮತ್ತು ಈ ಗೊಬ್ಬರ ನಿರ್ವಹಣೆ ಹೇಗೆ ಮಾಡಬೇಕು? ಮಲ್ಲಿಗೆ ಸಸಿಗಳಲ್ಲಿ ನಾವು ಎರಡೂ ಥರ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು. ಒಂದು ಕಾಂಡದ ತುಂಡುಗಳನ್ನು ಕತ್ತರಿಸಿ ನಾವು ಸಸ್ಯಾಭಿವೃದ್ಧಿ ಮಾಡ್ಬೋದು. ಇನ್ನೊಂದು ಬೇರಿಂದ ಬಂದಂತಹ ಕಂದುಗಳನ್ನು ನಾವು ಬೇರೆ ಪ್ರದೇಶದಲ್ಲಿ ನಾಟಿ ಮಾಡುವ ಮುಖಾಂತರ ಸಸ್ಯಾಭಿವೃದ್ಧಿ ಮಾಡಬಹುದು. ಈ ಕಾಕಡ ಕಂದುಗಳನ್ನು ಗೊಬ್ಬರದ ನಿರ್ವಹಣೆಗೆ ನಾವು ಬಂದಾಗ ಒಂದರಿಂದ ಎರಡು ವರ್ಷದ ಗಿಡಗಳಿಗೆ ಕೊಡಬೇಕಾಗಿರುವಂತಹ ಗೊಬ್ಬರಗಳು ಪ್ರತಿ ವರ್ಷವೂ ಪ್ರತಿ ಗಿಡಕ್ಕೆ 20 kg ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಯೂರಿಯಾ 65 g, ಸಿಂಗಲ್ ಸೂಪರ್ ಫಾಸ್ಫೇಟ್ 375 g, ಮ್ಯೂರೇಟ್ ಆಫ್ ಪೊಟ್ಯಾಶ್ 100 g ಅನ್ನು ನಾವು ಒಂದರಿಂದ ಎರಡು ವರ್ಷದ ಗಿಡಗಳಿಗೆ ಕೊಡಬೇಕು. 3 ವರ್ಷದಿಂದ 5 ವರ್ಷದ ಗಿಡಗಳಿಗೆ 120 g ಯೂರಿಯಾ, 500 g ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು 250 g ಮ್ಯೂರೇಟ್ ಆಫ್ ಪೊಟ್ಯಾಶನ್ನು ನಾವು ಒದಗಿಸಬೇಕು. 5 ವರ್ಷ ಮತ್ತು ನಂತರದ ಸಸಿಗಳಿಗೆ 160 g ಯೂರಿಯಾ, 1 kg ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು 500 g ಮ್ಯೂರೇಟ್ ಆಫ್ ಪೊಟ್ಯಾಶನ್ನು ನಾವು ಒದಗಿಸ್ಬೇಕಾಗತ್ತೆ. ಸಸಿಗಳಿಗೆ ನಾವು ಗೊಬ್ಬರನ ಕೊಡಬೇಕಾದಾಗ ಪ್ರತಿ ಸಸಿಗಳ ಒಂದು ಬುಡದ ಭಾಗದಲ್ಲಿ ಎಲ್ಲ ಎಲೆಗಳನ್ನು ಕ್ಲೀನ್ ಮಾಡಿ ನಂತರ ಅದಕ್ಕೆ ಪಾತಿ ಮಾಡಿ ಮಣ್ಣನ್ನು ಹದ ಮಾಡಿ ನಂತರ ನಾವು ಗೊಬ್ಬರನ ಕೊಡಬೇಕು. ಇದರ ಜೊತೆ ಜೊತೆಯಲ್ಲಿ ಪ್ರತಿ ವರ್ಷವೂ ನಾವು ಕೊಟ್ಟಿಗೆ ಗೊಬ್ಬರನ ಕೊಡುವುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು. ಈ ಮಲ್ಲಿಗೆ ಒಂದು ಕೃಷಿಯಲ್ಲಿ ಅದು ಫಲ ಕೊಟ್ಟ ನಂತರ ನಾವು ಕೆಲವೊಂದು ಕಡೆ ನೋಡಿದ್ದೀವಿ ಅದನ್ನ ಎಲೆಗಳನ್ನೆಲ್ಲ ಕಿತ್ತ, ಇದ್ರ ಬಗ್ಗೆ ನೀವು ಮಾಹಿತಿ ಮಾಡಿಕೊಡ್ತಾರೆ? ಈ ಒಂದು ಗಿಡಗಳನ್ನು ಕತ್ತರಿಸುವ ಒಂದು ಈ ಒಂದು ಬೇಸಾಯ ಕ್ರಮನ ನಾವು ಸವರುವಿಕೆ ಅಂತ ಹೇಳ್ತೀವಿ. ಈ ಸವರುವಿಕೆನ ಮಲ್ಲಿಗೆ ಒಂದು ಬೆಳೆಗಳಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ನಾವು ಪ್ರತಿ ವರ್ಷವೂ ಮಾಡಬೇಕಾಗತ್ತೆ. ಪ್ರತಿ ವರ್ಷವೂ ಮಲ್ಲಿಗೆ ಸಸಿಗಳ ಒಂದು ತುದಿ ಭಾಗದಿಂದ 40-60 cm ಹಿಂಭಾಗಕ್ಕೆ ನಾವು ಕಟ್ ಮಾಡಿ ತೆಗಿಬೇಕಾಗತ್ತೆ. ಪ್ರತಿ ಒಂದು ರೊಂಬೆಗಳನ್ನು ಸಹ ನಾವು ತುದಿಯಿಂದ 40-60 cm ಹಿಂಭಾಗವಾಗಿ ನಾವು ಕತ್ತರಿಸಿ ನಾವು ತೆಗಿಬೇಕಾಗತ್ತೆ. ಇದಕ್ಕೆ ನಾವು ಸವರುವಿಕೆ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾವು ತುಂಬ ಮುಖ್ಯವಾಗಿ ನೋಡಬೇಕಾಗಿರೋದಂತೆ ಎಲ್ಲ ಜಾತಿಯ ನಾವು ಮಲ್ಲಿಗೆ ಬೆಳೆಗಳಿಗೂ ನಾವು ಒಂದೇ ಸಮಯದಲ್ಲಿ ನಾವು ಸವರುವಿಕೆ ಮಾಡೋದಕ್ಕೆ ಆಗೋದಿಲ್ಲ. ಕಾಕಡ ಬೆಳೆಗೆ ನಾವು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸವರುವಿಕೆ ಮಾಡಬೇಕು. ಜಾಜಿ ಮಲ್ಲಿಗೆಗೆ ಡಿಸೆಂಬರ್ ತಿಂಗಳಲ್ಲಿ ಮಾಡಬೇಕು. ದುಂಡು ಮತ್ತು ವಸಂತ ಮಲ್ಲಿಗೆಗೆ ಡಿಸೆಂಬರಿಂದ ಜನವರಿ ತಿಂಗಳಲ್ಲಿ ನಾವು ಸವರುವಿಕೆನ ಮಾಡಬೇಕಾಗತ್ತೆ. ಈ ಥರ ಸವರುವಿಕೆ ಮಾಡುವುದರಿಂದ ಅದರ ರೆಂಬೆಗಳು ಜಾಸ್ತಿಯಾಗಿ ಒಂದು ಮುಂದಿನ ಒಂದು ವರ್ಷದಲ್ಲಿ ಅದರ ಒಂದು ಇಳುವರಿ ಹೆಚ್ಚುತ್ತಾ ಹೋಗುತ್ತದೆ. ಆದ್ದರಿಂದ ಸವರುವಿಕೆಯನ್ನು ಪ್ರತಿ ಒಂದು ಮಲ್ಲಿಗೆ ಬೆಳೆಯಲ್ಲಿ ಕಡಾಖಂಡಿತವಾಗಿ ಮಾಡಬೇಕಾಗಿರುವಂತಹ ಒಂದು ಬೇಸಾಯ ಕ್ರಮ ಆಗಿದೆ. ಈ ಮಲ್ಲಿಗೆ ಕೃಷಿಯಲ್ಲಿ ಬಯಲು ಪ್ರದೇಶದಲ್ಲಿ ನೀರಿನ ಒಂದು ನಿರ್ವಹಣೆ ಬಹಳ ಮುಖ್ಯ. ನಮಗೆ ಮುಖ್ಯವಾಗಿ ನೀರಿನ ಇಲ್ಲಿ ನಿರ್ವಹಣೆ ಅಂದರೆ ನೀರು ಸಿಗುತ್ತಂದರೆ ತುಂಗಭದ್ರ ಡ್ಯಾಮಿಂದ ಸ್ವಲ್ಪ, ಇಲ್ಲಾಂದರೆ ಪಂಪ್ ಸೆಟ್ ಮುಖಾಂತರ ಇದ್ರ ಮುಖಾಂತರ ನಮಗೆ ನೀರು ಲಭ್ಯವಿರೋದು. ಅದರಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ನೀರಿನ ಕೊರತೆ ನಾವು ಎದುರಿಸ್ತಾ ಇದ್ದೀವಿ. ಇಂಥ ಒಂದು ಮಲ್ಲಿಗೆ ಕೃಷಿ ಮಾಡಬೇಕಾದ್ರೆ ಈ ನೀರಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು? ಏನು ಹನಿ ನೀರಾವರಿ ಮಾಡಬೇಕು ಅಥವಾ ಬೇರೆ ಏನನ್ನ ಕಾಲುವೆ ಮುಖಾಂತರ ನೀರು ಹರಿಸಿದ್ರೆ ಚೆನ್ನಾಗಿ? ನಾವು ಮಲ್ಲಿಗೆ ಬೇಸಾಯ ಕ್ರಮಗಳಲ್ಲಿ ಸವರುವಿಕೆ ನಾನು ಏನು ಹೇಳಿದೆ, ಸವರುವಿಕೆ ಮಾಡಿದ ತಕ್ಷಣ ನಾವು ಗೊಬ್ಬರಗಳನ್ನು ಗಿಡಗಳಿಗೆ ಒದಿಸಬೇಕಾಗತ್ತೆ. ನಾವು ಗೊಬ್ಬರ ಕೊಟ್ಟಿದ ಕ್ಷಣದಲ್ಲೇ ನಾವು ನೀರನ್ನು ಸಹ ನಾವು ಗಿಡಗಳಿಗೆ ಕೊಡಬೇಕಾಗತ್ತೆ. ಎಲ್ಲಿ ನಿಮಗೆ ತುಂಗಭದ್ರಾ ಚಾನಲ್ ಇರಬಹುದು ಅಥವಾ ನಿಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಇದ್ದರೆ ನೀವು ಕಾಲುವೆಗಳ ಮುಖಾಂತರವಾಗಿ ನೀರಾವರಿಯನ್ನು ಗಿಡಗಳಿಗೆ ಒದಗಿಸ್ತಾ ಇರ್ತೀರ. ಆದರೆ ಎಲ್ಲಿ ನೀರಾವರಿಯ ಕೊರತೆ ನಿಮಗೆ ಸ್ವಲ್ಪ ಕಂಡು ಬಂದಲ್ಲಿ ಡ್ರಿಪ್ ಹನಿ ನೀರಾವರಿ ಪದ್ಧತಿಯನ್ನು ಸಹ ನೀವು ಹಾಕ್ಕೊಂಡಿರ್ತೀರ. ನಮಗೆ ತುಂಬ ವಾರಕ್ಕೆ ಒಂದು ಸರಿ, ನಾನು 5 ದಿನಕ್ಕೆ ಒಂದು ಸರಿ ಅಥವಾ 6 ದಿನಕ್ಕೆ ಒಂದು ಸರಿ ನಾನು ನೀರು ಕೊಡೋದಕ್ಕೆ ಆಗೋದಿಲ್ಲ, ನಮಗೆ ಕಷ್ಟವಾಗ್ತಿದೆ ಅನ್ನೋ ಅಂಥ ಸಂದರ್ಭದಲ್ಲಿ ನೀವು ಹಸಿರೆಲೆ ಗೊಬ್ಬರ ಅಥವಾ ಹಸಿರೆ ಎಲೆಗಳನ್ನು ನೀವು ಒಂದು ಬುಡದ ಜಾಗದಲ್ಲಿ ನಾವು ನೀರು ಕೊಟ್ಟ ತಕ್ಷಣ ಅದು ಬುಡದ ಒಂದು ಜಾಗದಲ್ಲಿ ನಾವು ಆ ಗೊಬ್ಬರನ ಹಾಕಿಡಬಹುದು. ಅಥವಾ ನಮಗೆ ತೆಂಗಿನ ನಾರು ತೆಂಗಿನ ಎಲೆಗಳು ಏನಿರುತ್ತೆ ಆ ತೆಂಗಿನ ಎಲೆಗಳನ್ನು ಸಹ ನಾವು ಬುಡದಲ್ಲಿ ನಾವು ಮುಚ್ಚಿಡ್ತೀವಿ. ಅದು ಯಾವುದೂ ನಮಗೆ ಸಿಗಲಿಲ್ಲ ಅಂದರೆ ನಮ್ಮಲ್ಲಿ ದೊರಕುವಂತಹ ಹುಲ್ಲು ಅಥವಾ ರಾಗಿ ಹುಲ್ಲಾಗಿರ್ಬೋದು, ಭತ್ತದ ಹುಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಅಥವಾ ಜೋಳದ ಎಲೆಗಳು ಒಣಗಿರುವಂತಹ ಹುಲ್ಲಾಗಿರಬಹುದು, ಅಂಥ ಎಲೆಗಳನ್ನು ನಾವು ಬುಡದಲ್ಲಿ ನಾವು ಹಾಕಿಟ್ಟಿರೋದ್ರಿಂದ ಇದು ಒಂದು ತೇವಾಂಶವನ್ನು ಹಾವಿಯಾಗಿ ಹೋಗೋಕ್ಕೆ ಬಿಡದಿರ ಆ ತೇವಾಂಶವನ್ನು ಹೆಚ್ಚು ಕಾಲ ಕಾಪಾಡಿಕೊಂಡು ಗಿಡಗಳಿಗೆ ಒದಗಿಸ್ಕೊಡುತ್ತೆ. ಅದರ ಜೊತೆಗೆ ನಮಗೆ ನಾರಿನ ಪುಡಿ ಸಿಗುತ್ತೆ, ತೆಂಗಿನ ನಾರಿನ ಪುಡಿ, ಅದನ್ನು ಸಹ ನಾವು ಮೇಲ್ಗಡೆ ಹಾಕ್ಕೊಳ್ಳೋದ್ರಿಂದ ಅದು ಹೆಚ್ಚು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಆ ತೆಂಗಿನ ನಾರಿನ ಪುಡಿಗಿರುತ್ತೆ. ಹಾಗಾಗಿ ಈ ಒಂದು ವ್ಯವಸ್ಥೆನ ಮಾಡ್ಕೊಳ್ಳೋದ್ರಿಂದ ನೀರು ಕೊಡುವ ಒಂದು ಅಂತರ ಏನಿದೆ ಅದನ್ನು ನಾವು ಹೆಚ್ಚು ಕಾಲ ಮಾಡ್ಬೋದು. 5 ದಿನಕ್ಕೆ ಒಂದ್ಸಲ ಕೊಡ್ತಾ ಇರೋದನ್ನು ನಾವು 8 ದಿನಕ್ಕೆ ಒಂದ್ಸಲ ಬೇಕಿದ್ರೆ ನಾವು ಮಾರ್ಪಾಟು ಮಾಡ್ಕೋಬಹುದು. ಆದರೆ ನೀರು ಮಾತ್ರ ನಾವು ಖಂಡಿತವಾಗಿ ಗಿಡಗಳಿಗೆ ಕೊಡಲೇಬೇಕು. ಇದುವರೆಗೂ ನೀವು ಈ ಮಲ್ಲಿಗೆ ಕೃಷಿ ಬಗ್ಗೆ ಅದರಲ್ಲಿ ಅನುಸರಿಸಬೇಕಾದಂಥ ಕ್ರಮಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ, ಅದಕ್ಕಾಗಿ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಮಿತ್ರರೇ, ಮಲ್ಲಿಗೆಯಲ್ಲಿ ಬರುವ ವಿವಿಧ ವಿಧಗಳು ಮತ್ತು ಬೇಸಾಯ ಕ್ರಮಗಳ ಕುರಿತು ಡಾ ಕೆಜೆ ಹೇಮಲತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಪ್ರಿಯ ಕಿಸಾನ್ ಭಾಯಿಯೋರ್ ಬಹನೋ, ಮೈ ಕೇಂದ್ರೀಯ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ ಹೂ. ಆಪ್ಕೋ ಮಾಲೂಮ್ ಹೋಗಾ ಕಿ ಮೋದಿ ಸರ್ಕಾರ ನೇ ಕೃಷಿ ಮಂತ್ರಾಲಯ ನೇ ಕಿಸಾನೋ ಕೆ ಕಲ್ಯಾಣ ಕೆ ಲಿಯೇ ಕೈ ಯೋಜನಾಯೇ ಚಲಾಯಿ ಹೈ. ಉಸ್ಮೇ ಸೇ ಏಕ್ ಹೈ ಸಾಯಿಲ್ ಹೆಲ್ತ್ ಕಾರ್ಡ್. ಇಸ್ ಯೋಜನಾ ಮೇ ಪಹಲೇ ಮಿಟ್ಟಿ ಕೆ ನಮೂನೋ ಕಿ ಜಾಂಚ್ ಹೋತಿ ಹೈ, ಫಿರ್ ಖೇತ್ ಮೇ ಖಾದ್ ಔರ್ ಅನ್ಯ ಪೋಷಕ ತತ್ವ ಡಾಲ್ನೇ ಕಿ ಮಾತ್ರಾ ಬತಾಯಿ ಜಾತಿ ಹೈ. ಇಸ್ಸೆ ಲಾಗತ್ ಖರ್ಚ್ ಕಮ್ ಹೋತಾ ಹೈ, ಪೈದಾವಾರ್ ಬಢತಾ ಹೈ, ಮಿಟ್ಟಿ ಕಿ ಸ್ಥಿತಿ ಭಿ ಅಚ್ಚಿ ರಹತಿ ಹೈ. ಸರ್ಕಾರ ದೇಶ ಕೆ ಸಭಿ ಕಿಸಾನೋ ಕೋ ಸಾಯಿಲ್ ಹೆಲ್ತ್ ಕಾರ್ಡ್ ಬಾಂಟ್ ರಹಿ ಹೈ. ಆಪ್ ಭಿ ಅಪ್ನೇ ಖೇತ್ ಕಾ ಸಾಯಿಲ್ ಟೆಸ್ಟ್ ಕರಾಕರ್ ಅಪ್ನಾ ಸಾಯಿಲ್ ಹೆಲ್ತ್ ಕಾರ್ಡ್ ಬನವಾಯೆ. ಯಾ ಆಪ್ಕಿ ಮಿಟ್ಟಿ ಕೆ ಸೆಹತ್ ಕೆ ಲಿಯೇ ಜರೂರಿ ಹೈ. ಸಾಯಿಲ್ ಹೆಲ್ತ್ ಕಾರ್ಡ್ ಬನಾನೆ ಕೆ ಲಿಯೇ ಅಪ್ನೇ ಜಿಲ್ಲಾ ಕೆ ಕೃಷಿ ಪದಾಧಿಕಾರಿ ಯಾ ಅನ್ಯ ರಾಜ್ಯ ಸರ್ಕಾರ ಕೆ ಜೊ ಕೃಷಿ ಅಧಿಕಾರಿ ಹೈ, ಕರ್ಮಿ ಹೈ, ಉನ್ಸೆ ಸಂಪರ್ಕ್ ಕರೆ. ಸಾಯಿಲ್ ಟೆಸ್ಟ್ ಲ್ಯಾಬ್ ಭಿ ಬಗಲ್ ಮೇ ಹೋತು, ವಹಾಂ ಸಂಪರ್ಕ್ ಕರೆ. ಧನ್ಯವಾದ. ರೈತ ಮಿತ್ರರೇ, ಇನ್ನು ಒಣ ಬೇಸಾಯದಲ್ಲಿ ಕಪ್ಪು ನೇರಳೆ ವೈಜ್ಞಾನಿಕ ಮಾಹಿತಿ ಕುರಿತು ಡಾ ಪ್ರದೀಪ್ ಕುಮಾರ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳೋಣಂತ. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಕೊಪ್ಪಳ ಕೃಷಿ ವಿಸ್ತೀರ್ಣ ಶಿಕ್ಷಣ ಕೇಂದ್ರದಲ್ಲಿ ತೋಟಗಾರಿಕಾ ತಜ್ಞರಾಗಿರುವ ಪ್ರದೀಪ್ ಕುಮಾರ್ ಬಿರಾದಾರ್ ಅವರಿದ್ದಾರೆ. ಅವರಿವತ್ತು ಒಣ ಬೇಸಾಯದಲ್ಲಿ ಕಪ್ಪು ನೇರಳೆ ಕೃಷಿ ಕುರಿತು ಕೆಲವು ವೈಜ್ಞಾನಿಕ ಮಾಹಿತಿಯನ್ನು ತಮಗೆ ನೀಡಿದ್ದಾರೆ. ಪ್ರದೀಪ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಕಪ್ಪು ನೇರಳೆ ಯಾಕೆ ಇವತ್ತು ನಮ್ಮ ಒಂದು ತೋಟಗಾರಿಕಾ ಬೆಳೆಯಾಗಿ ಹೆಚ್ಚು ಹೊರಹೊಮ್ಮತಾ ಇದೆ? ಸರ್, ಇದು ಮೊಟ್ಟ ಮೊದಲನೇದಾಗಿ ಈ ಒಣ ಬೇಸಾಯದಲ್ಲಿ, ಈಗ ಒಣ ಬೇಸಾಯದಲ್ಲಿ ಬೆಳೀತಕ್ಕಂಥ ಇದೊಂದು ಬೆಳೆ. ಯಾಕೆಂದರೆ ಇದಕ್ಕೆ ಇಂಪಾರ್ಟೆಂಟ್ ಅಂದರೆ, ಇವಾಗ ನಾವು ನೀರಿಲ್ಲದ ಒಂದು ಸ್ಥಳದಲ್ಲಿ ಇದನ್ನು ನಾವು ನಾಟಿ ಮಾಡಿದ್ರೆ, ಇದಕ್ಕೆ ನೀರು ಸಿಗದೇ ಹೋದ ಸಮಯದಲ್ಲಿ ಇದನ್ನು ಏನಾಗುತ್ತದೆ, ಎಲೆಗಳು ಒಣಗುತ್ತೆ. ಆದರೆ ಬೇರಿನಲ್ಲಿ ಒಂದು ಹಸಿ ಅಂಶ ಹಾಗೆ ಇರುತ್ತೆ, ಇದು ಅಂಥ ಶಕ್ತಿಯನ್ನು ಈ ಗಿಡದಲ್ಲಿದೆ. ಹಾಗೆ ಕಾಂಡನೂ ಕೂಡ ಚೆನ್ನಾಗಿರುತ್ತೆ. ಒಂದು ವೇಳೆ ಇದಕ್ಕೆ ಯಾವಾಗ ನೀರು ಸಿಗುತ್ತೋ ಅಂಥ ಸಮಯದಲ್ಲಿ ಮತ್ತೆ ಎಲೆಗಳು ಚಿಗುರುಡಿಯತ್ತೆ. ಚಿಗುರುಡಿದು ಮತ್ತೆ ಹೂವಾಗಿ ಹೂ ಹಣ್ಣಾಗಿ ಇದನ್ನು ಕಾಯ್ಕೊಡುತ್ತದೆ. ಒಂದು ಬರ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಹಣ್ಣಿನ ಬೆಳೆಯಾಗಿದೆ. ಹಾಗೂ ಖುಷ್ಕಿ ಮತ್ತು ಒಣ ಬೇಸಾಯದ ಪ್ರದೇಶದಲ್ಲಿ ಒಂದು ಉತ್ತಮವಾದ ಹಣ್ಣಿನ ಬೆಳೆಯಾಗಿದೆ. ಇದಕ್ಕೆ ಸಾಕಷ್ಟು ಒಂದು ಆರೋಗ್ಯಕರ ಒಂದು ಹಣ್ಣು ಕೂಡ ಆಗಿದೆ. ಅದು ಆರೋಗ್ಯವನ್ನು ನಮಗೆ ಮೆಡಿಸಿನಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಏನೇನು ಪೋಷಕಾಂಶಗಳು ಇದರಲ್ಲಿ ಇದೆ ಅಂತೀರಿ? ಸಾಮಾನ್ಯವಾಗಿ ಈಗ ಈ ಬೆಳೆಯಲ್ಲಿ ನಾವು ನೋಡಬೇಕಾದ್ರೆ ವಿಶೇಷವಾಗಿ ಪೋಷಕಾಂಶಗಳು ವಿಟಮಿನ್ ಎ ಕೂಡ ಇದೆ. ಹಾಗೆ ಮೂತ್ರಪಿಂಡದ ಏನು ಸಮಸ್ಯೆ ಇರುತ್ತೆ ಅಂಥ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಒಂದು ಶಕ್ತಿ ಇದೆ. ಅದೇ ರೀತಿ ಮಧುಮೇಹ, ಕ್ಯಾನ್ಸರ್ ಹಾಗೂ ಅಜೀರ್ಣ, ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಕೂಡ ಇದನ್ನು ಹಣ್ಣನ್ನು ನಾವು ಸೇವನೆ ಮಾಡ್ಬೋದು. ಇಂತಹ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಈ ಹಣ್ಣಲ್ಲಿ ಇರೋದ್ರಿಂದ ಸಾಕಷ್ಟು ಬೇಡಿಕೆ ಇತ್ತೀಚೆಗೆ ಬರ್ತಾ ಇದೆ. ಇವಾಗ ಒಂದು ಕಾಲದಲ್ಲಿ ಈ ಕಪ್ಪು ನೇರಳೆ ಅನ್ನೋದು ಒಂದು ಕಾಡಿನ ಹಣ್ಣಾಗಿತ್ತು. ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಈ ಮರಗಳನ್ನು ನಾವು ನೋಡ್ತಾ ಇದ್ವಿ. ಹಳ್ಳಿಯ ಮಕ್ಕಳೆಲ್ಲ ಮರಗಳಿಗೆ ಹೋಗಿ ಅದು ಹಣ್ಣನ್ನು ಇಳಿಸಿ ತಿಂತಾ ಇರೋದನ್ನು ನಾವು ನೋಡ್ತಾ ಇದ್ವಿ. ಅಂತ ಒಂದು ಕಪ್ಪು ನೇರಳೆ ಈಗ ಒಂದು ಕೃಷಿ ಭೂಮಿಯಲ್ಲಿನೇ ಒಂದು ಕೃಷಿಯ ಭಾಗವಾಗಿ ಬೆಳೆಯುವಂಥ ಕಾಲ ಬಂದಿದೆ. ಹೌದು ಸರ್, ಹೌದು. ಇವಾಗ ನಮ್ಮ ರೈತ ಮಿತ್ರರು ಯಾರಾದರೂ ತಮ್ಮ ಜಮೀನಿನಲ್ಲಿ ಕಪ್ಪು ನೇರಳೆ ಕೃಷಿಯನ್ನು ಮಾಡಬೇಕು ಅಂತ ಬಯಸಿದರೆ ವೈಜ್ಞಾನಿಕವಾಗಿ ಅವರು ಯಾವ್ಯಾವ ಥರದ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ? ಮೊಟ್ಟ ಮೊದಲನೇದಾಗಿ ಇವಾಗ ನೀವು ಹೇಳಿದಾಗೆ ಈ ಕಪ್ಪು ನೇರಳೆ ಏನು ಹಣ್ಣಿನ ಬೆಳೆ ಇದೆ, ಇದು ಕೇವಲ 10-15 ವರ್ಷಗಳ ಹಿಂದೆ ನಾವು ನೋಡಬೇಕಾದ್ರೆ ಸಾಮಾನ್ಯವಾಗಿ ದಾರಿ ಬೀದಿಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕಾಡುಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ತೋಟಗಳ ಬದುಗಳಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಮನೆಯ ಹಿತ್ತಲಲ್ಲಿ ನಾವು ನಾಟಿ ಮಾಡ್ತಾ ಇದ್ದೀವಿ ಹಾಗೂ ನೋಡ್ತಾ ಇದ್ದೀವಿ. ಇಂಥ ನೇರಳೆಗೆ ಈಗ ನಾವು ಸಾಮಾನ್ಯವಾಗಿ ಸಿಗ್ತಾ ಇಲ್ಲ ಗಿಡ, ಯಾಕಂದರೆ ಅರಣ್ಯವನ್ನು ನಾಶ ಮಾಡ್ತಾ ಇದ್ರಿ, ಅಲ್ಲಿ ಇಲ್ಲೆಲ್ಲ ಗಿಡಗಳು ಕಟ್ ಮಾಡ್ತಾ ಇದ್ರೆ, ಹೀಗಾಗಿ ನಮಗೆ ಸಿಗ್ತಾ ಇಲ್ಲ. ಹೀಗಾಗಿ ಇದನ್ನು ಭಾರೀ ಬೇಡಿಕೆಯಾಗಿದೆ. ಈ ಹಣ್ಣನ್ನು ತಿಂದರೆ ಒಗರು ಸಿಹಿ ಮಿಶ್ರಿತ ಅಂದರೆ ಬಾಯಿಯಲ್ಲಿ ನೇರಳೆ ಬಣ್ಣ ಅಂತಹ ಹಣ್ಣುಗಳಲ್ಲಿ ಒಂಥರ ನಮ್ಮ ಬಾಯಲ್ಲಿ ನೀರು ಬರುತ್ತೆ. ಒಂದು ಈ ಹಣ್ಣನ್ನು ಜಸ್ಟ್ ಯಾರಾದರೂ ನೆನಪು ಮಾಡಿದ್ರೆ ಸಾಕು, ನಮ್ಮ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಅದೇ ರೀತಿ ಇದಕ್ಕೆ ಸಾಕಷ್ಟು ಆಗಿರ್ತಕ್ಕಂಥ ಒಂದು ಔಷಧಿಯ ಗುಣಗಳನ್ನು ಕೂಡ ಹೊಂದಿರತಕ್ಕಂಥ ಇದನ್ನು ಹಣ್ಣಾಗಿದೆ. ಈ ಹಣ್ಣನ್ನು ಬೆಳೆಯುವುದಕ್ಕೆ ವಿಶೇಷವಾಗಿ ಮೊಟ್ಟ ಮೊದಲನೇದಾಗಿ ಈ ಹಣ್ಣನ್ನು ಕರ್ನಾಟಕದ ಮಲೆನಾಡು ಒಣಹವೆ ಪ್ರದೇಶ ಅಲ್ಲದೇ ಚೌಗು ಪ್ರದೇಶದಲ್ಲಿ ಕೂಡ ಇದನ್ನು ಬೆಳೆಯಬಹುದು. ಅತಿ ತೇವಾಂಶವಿರುವ ಪ್ರದೇಶ ಕೂಡ ಬೆಳೆಯಬಹುದು. ಅತಿ ಹೆಚ್ಚು ಕಲ್ಲು ಬಂಡೆಗಳಿರ್ತಕ್ಕಂಥ ವೇಸ್ಟ್ ಲ್ಯಾಂಡ್ ಏನಿರುತ್ತಲ್ಲ ಕಲ್ಲು ಬಂಡೆಗಳು, ಅಂತಲ್ಲೇ ಕೂಡ ಇದನ್ನು ನಾವು ಬೆಳೆಸಬಹುದು. ಇದು ಕರ್ನಾಟಕದಲ್ಲಿ ನೋಡಬೇಕಾದ್ರೆ ಈಗ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ. ದಕ್ಷಿಣ ಕರ್ನಾಟಕದ ಭಾಗ ಬಂದರೆ ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಕೋಲಾರ. ಮತ್ತು ಉತ್ತರ ಕರ್ನಾಟಕದಲ್ಲಿ ಬಂದರೆ ಬೀದರ್, ಕೊಪ್ಪಳ, ಆಮೇಲೆ ಬಳ್ಳಾರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಕೂಡ ನಾವು ಇದನ್ನು ನೋಡಬಹುದು. ಸಾಕಷ್ಟು ಚೆನ್ನಾಗಿ ಇದನ್ನು ಬರುತ್ತೆ. ಆಮೇಲೆ ಇದಕ್ಕೆ ಫಸ್ಟ್ ಸೂಕ್ತವಾದಂಥ ಮಣ್ಣು ಯಾವ ರೀತಿ ಮಣ್ಣು ಇರಬೇಕು ಇದಕ್ಕೆ. ಈ ನೆರಳೆ ಸಸ್ಯದ ಏನು ಈಗ ನಾವು ಮಣ್ಣು ಯಾವ ರೀತಿ ಇರಬೇಕಂದ್ರೆ ಎಂತಹ ಮಣ್ಣಲ್ಲೂ ಕೂಡ ಆದರೂ ಇದನ್ನು ಬೆಳೆಯಬಹುದು. ಆದ್ದರಿಂದ ಇದನ್ನು ಫಲವತ್ತತೆ ಇರುವ ಬಂಜರು ಭೂಮಿಯಲ್ಲಿ ಕೂಡ ಇದನ್ನು ಬೆಳೆಯಬಹುದು ಅದೇ ರೀತಿ ಇದನ್ನು ಏನಂತೇವೆ ನಾವು ಭಾಳಷ್ಟು ಸಾಲ್ಟ್ ಇರುತ್ತಲ್ಲ ಅಂಥ ಮಣ್ಣನ್ನು ಇದಕ್ಕೆ ಸೂಕ್ತವಾದಂಥ ಮಣ್ಣಲ್ಲ, ಒಂದು ಕ್ಷಾರ ಹುಳಿ ಅಂತೇವಲ್ಲ ಅದನ್ನು. ಅದೇ ರೀತಿಯಾಗಿ ಇದನ್ನು ಆಳವಾದ ಕೆಂಪು ಗೋಡು ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಮಣ್ಣಾಗಿದೆ. ಅಂದ್ರೆ ಒಟ್ಟಾರೆ ಈ ಕ್ಷಾರಯುಕ್ತ ಮಣ್ಣನ್ನು ಹೊರತುಪಡಿಸಿ ಎಲ್ಲಾ ಮಣ್ಣು ಕರ್ನಾಟಕದ ಯಾವುದೇ ಭಾಗದಲ್ಲಿ ಕೂಡ ನಾವು ನೇರಳೆ ಮರಗಳನ್ನ ನೆಡಬಹುದು ಅಂತೀರಿ? ನೆಡಬಹುದು ಸರ್. ಹಾಗೆ ನೀರು ಹೆಚ್ಚಿಗೆ ನೀರು ನಿಲ್ತಕ್ಕಂಥ ಪ್ರದೇಶವನ್ನು ಕೂಡ ಇದಕ್ಕೆ ಸೂಕ್ತವಾದಂತಲ್ಲ, ನೀರನ್ನು ಬಸಿದು ಹೋಗ್ಬೇಕು. ಅಂದ್ರೆ ಒಣ ಬೇಸಾಯದ ಕೃಷಿ ಇದಕ್ಕೆ ಬಹಳ ಉತ್ತಮ. ಬಹಳ ಉತ್ತಮ. ಅದರಲ್ಲಿ ಇದರಲ್ಲಿ ಬಂದರೆ ತಳಿಗಳು, ಇವಾಗ ನಾವು ತಳಿಗಳು ನೋಡಬೇಕಾದ್ರೆ ಒಂದು 4-5 ಸುಧಾರಿತ ತಳಿಗಳಿವೆ. ಆ ತಳಿಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು. ಇವಾಗ ನಾವು ಹೊಸದಾಗಿ ನಾವು ನಾಟಿ ಮಾಡಬೇಕಾದ್ರೆ ಹಳೆ ಕಾಲದಲ್ಲಿ ಭಾಳಷ್ಟು ಹೈಟ್ ಆಗಿವೆ. ಈಗ ಒಂದು 50 ಫೀಟ್ ಇದ್ದಿದ್ದು ನಾವು ಇವತ್ತು ನೋಡ್ತೀವಿ ನಾವು ಗಿಡಗಳನ್ನು. ಅಂತಹ ಇಲ್ಲದೇ ಒಂದು ಲೆವೆಲ್ ಆಗಿ ಒಂದು 15-20 ಫೂಟು ಅಥವಾ ಭಾಳ ಆದರೆ ಒಂದು 10-12 ಫೂಟು ಹೈಟನ್ನು ಬರ್ತಕ್ಕಂಥ ತಳಿಗಳು ಇವಾಗ ನಮ್ಮ ವಿಜ್ಞಾನಿಗಳು ಭಾಳಷ್ಟು ಇವಾಗ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಈಗ AJG85 ಅಂತೇಳಿ ಒಂದು ತಳಿ ಇದೆ. ಈ ತಳಿಯ ವಿಶೇಷತೆ ಏನಂದರೆ ಇದು ದೊಡ್ಡ ಗಾತ್ರದ ಹಣ್ಣಿರುತ್ತೆ. ಹಣ್ಣಿನ ಸೈಜ್ ಏನಿರುತ್ತೆ ದೊಡ್ಡ ಗಾತ್ರ, ಹಾಗೂ ಇದರಲ್ಲಿ 88% ರುಚಿಯಾದ ಒಂದು ತಿರುಳನ್ನು ಅಂಶವನ್ನು ಹೊಂದಿರತಕ್ಕಂಥ ಒಂದು ಹಣ್ಣಾಗಿದೆ. ಅದೇ ರೀತಿಯಲ್ಲಿ ಇದರಲ್ಲಿ ಶುಗರ್ ಕಂಟೆಂಟ್ ಅಂತ ಹೇಳ್ತೀವಿ, ಸಕ್ಕರೆ ಅಂಶ 17% ಇದರಲ್ಲಿ ಇರುತ್ತೆ. ಅದೇ ರೀತಿ ಇದನ್ನು ಅಧಿಕ ಇಳುವರಿ ಕೊಡ್ತಕ್ಕಂಥ ಒಂದು ತಳಿಯಾಗಿದೆ. ಇಷ್ಟು ಈ AJG ಈ ತಳಿಯ ವಿಶೇಷತೆಗಳು. ಹಾಗೆ ಈ ತಳಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ ಅರಬಾವಿ ಬೆಳಗಮ್ಮಲ್ಲಿದೆ. ಈ ತೋಟಗಾರಿಕೆ ಮಹಾವಿದ್ಯಾಲಯದಿಂದ ಒಂದು ಬಿಡುಗಡೆಯಾಗಿರ್ತಕ್ಕಂಥ ತಳಿಯಾಗಿದೆ. ಅದೇ ರೀತಿಯಾಗಿಲ್ಲಿ ಕೊಂಕನ್ ಬಹಡೋಲಿ ಅಂತೇಳಿ ಇದೊಂದು ತಳಿ. ಈ ತಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಕಡಿಮೆ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಆದರೆ ಮಹಾರಾಷ್ಟ್ರದಲ್ಲಿ ಇದನ್ನು ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಬೆಳೆಯಲಾಗುತ್ತದೆ. ಇದು ಕೂಡ 125-150 ಕೆಜಿ ಪ್ರತಿ ಗಿಡಕ್ಕೆ ಇದನ್ನು ಇಳುವರಿಯನ್ನು ಕೊಡ್ತಕ್ಕಂಥ ಒಂದು ತಳಿಯಾಗಿದೆ. ಅದೇ ರೀತಿಯಾಗಿ ಧೂಪ್ ದಾಲ್ ಅಂತೇಳಿ ಬರುತ್ತೆ. ಇದು ಕೂಡ ಉತ್ತಮ ರುಚಿಕರವಾಗಿರ್ತಕ್ಕಂಥ ಒಂದು ತಳಿ. ಅದೇ ರೀತಿ ರಾಜಾಮೂನ್ ಅಂತೇಳಿ, ರಾಜಾಮೂನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಭಾರತದಲ್ಲಿ, ನಮ್ಮ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಕಂಪೇರ್ ಮಾಡಿದ್ರೆ ಉತ್ತರ ಭಾರತದಲ್ಲಿ ಹೆಚ್ಚು ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ತಳಿಯಾಗಿದೆ. ಅದೇ ರೀತಿ ಅಲ್ಲಿ ಹೆಚ್ಚು ಇಳುವರಿಯನ್ನು ಕೊಡ್ತಾ ಇದೆ, ಅಂಥ ವಾತಾವರಣಕ್ಕೆ ಅದು ಸುಟೇಬಲ್ ಆಗಿದೆ ಈ ತಳಿ. ಅದೇ ರೀತಿ ಬೇಸಾಯಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಬೇಸಾಯಕ್ಕೆ ಸಾಮಗ್ರಿಗಳು ನಮ್ಗೆ ಏನೇನು ಬೇಕಂದರೆ, ಇವಾಗ ಬೇಸಾಯಕ್ಕೆ ಗೊಬ್ಬರ ಬೇಕು, ಆಮೇಲೆ ನಮಗೆ ಅಂತರ ಕೊಡಬೇಕಾಗತ್ತೆ, ಆಮೇಲೆ ಹೊಲವನ್ನು ಹದ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟಾಗಿ ನಾವು ಬೇಸಾಯ ಕ್ರಮದಲ್ಲಿ ನೋಡಬೇಕಾದ್ರೆ ಅಂತರ, ಇವಾಗ ಗಿಡದಿಂದ ಗಿಡಕ್ಕೆ ಸಾಲದಿಂದ ಸಾಲಕ್ಕೆ ಎಷ್ಟೆಷ್ಟು ಅಂತರ ಕೊಟ್ಟರೆ ಎಷ್ಟೆಷ್ಟು ನಾವು ಗಿಡ ಕೂಡಿಸ್ಬೋದು, ಗಿಡ ನಾಟಿ ಮಾಡ್ಬೋದು. ಸಪೋಸ್ ಎಕ್ಸಾಂಪಲ್, ಇವಾಗ 10 ಗಿಡದಿಂದ ಗಿಡಕ್ಕೆ ಮತ್ತು 10 ಸಾಲದಿಂದ ಸಾಲಕ್ಕೆ ಕೊಟ್ಟರೆ ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾವು 100 ಗಿಡಗಳನ್ನು ನಾವು ನಾಟಿ ಮಾಡ್ಬೋದು. ಅದೇ ರೀತಿಯಾಗಿ ಎರಡನೇದು 8x8 ಸಾಲದಿಂದ ಸಾಲಕ್ಕೆ 8 ಗಿಡದಿಂದ ಗಿಡಕ್ಕೆ 8 ಕೊಟ್ಟಿದ್ದಲ್ಲಿ ನಾವು 156 ಸಸಿಗಳನ್ನು ನಾವು ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾಟಿ ಮಾಡ್ಬೋದು. ಅದೇ ರೀತಿಯಾಗಿ ಇದು ಸ್ವಲ್ಪ ಅಧಿಕ ಸಾಂದ್ರತೆ ಟೈಪ್, ಇದು 5x5 ಸಾಲದಿಂದ ಸಾಲಕ್ಕೆ 5 ಗಿಡದಿಂದ ಗಿಡಕ್ಕೆ 5 ನಾವು ಅಂತರವನ್ನು ಕೊಟ್ಟು ನಾವು ನಾಟಿ ಮಾಡಿದಲ್ಲಿ 400 ಗಿಡಗಳನ್ನು ಪ್ರತಿ ಹೆಕ್ಟರ್ಗೆ ನಾವು ನಾಟಿ ಮಾಡ್ಬೋದು. ಈ ರೀತಿ. ಅದೇ ರೀತಿಯಾಗಿ ನಾಟಿ ಈಗ ಅಂತರ ಕೊಟ್ಟ ನಂತರ ನಾವು ತಗ್ಗನ್ನು ಮಾಡ್ಕೊಳ್ಬೇಕು. ಈಗ ನಾವು ಏನು ನಮಗೆ ಶಿಫಾರಸು ಮಾಡಿರ್ತಕ್ಕಂಥ ಏನು ಅಂತರ ಇರುತ್ತೆ, ಆ ಅಂತರ ತಕ್ಕಂತೆ ನಾವು ತಗ್ಗನ್ನು ಮಾಡ್ಕೊಳ್ಬೇಕು. ಆ ತಗ್ಗ ಯಾವ ರೀತಿ ಇರಬೇಕಂದ್ರೆ 90 ಸೆಂಟಿಮೀಟ್ರ್ ಅಗಲಾಗಿರ್ಬೇಕು, 90 ಸೆಂಟಿಮೀಟ್ರ್ ಆಳವಾಗಿರ್ಬೇಕು, ಆಮೇಲೆ 90 ಸೆಂಟಿಮೀಟ್ರ್ ಉದ್ದವಾಗಿರ್ತಕ್ಕಂಥ ಒಂದು ನಾವು ತಗ್ಗನ್ನು ಇವು ಗೂಣಿ ಅಂತೇವೆ, ಗೂಣಿ ಅಂತೇಳಿ ನಾವು ಕರಿತೀವಿ, ಆ ರೀತಿ ನಾವು ಮಾಡ್ಕೊಳ್ಬೇಕು. ಅದೇ ರೀತಿ ಅದರಲ್ಲಿ ಇರ್ತಕ್ಕಂಥ ಮಣ್ಣನ್ನು ನಾವು ತೆಗೆದ ನಂತರ ಮೇಲ್ಗಡೆ ಇರುತ್ತಲ್ಲ, ಆ ಮೇಲ್ಮಣ್ಣಿಗೆ ನಾವು ಆ ಸಮ ಪ್ರಮಾಣದಲ್ಲಿ ತಿಪ್ಪೆ ಗೊಬ್ಬರ ಇರುತ್ತೆ, ತಿಪ್ಪೆ ಗೊಬ್ಬರ ಹಾಗೆ 1 ಕೆಜಿಯಷ್ಟು ಬೇವಿನ ಹಿಂಡಿ ಅನ್ನು ಮಿಶ್ರಣವನ್ನು ಮಾಡಬೇಕು. ಮಿಶ್ರಣ ಮಾಡಿ ಅದೇ ರೀತಿ ಅರ್ಧದಷ್ಟು ನಾವು ಮುಚ್ಚಿಬಿಡ್ಬೇಕು. ಅರ್ಧದಷ್ಟು ಮುಚ್ಚಿ ನಂತರ ಏನು ಮಾಡಬೇಕು, ಸಸಿಗಳನ್ನು ಕರೆಕ್ಟ್ ಸೆಂಟ್ರ್ ಪ್ಲೇಸಲ್ಲಿ ನಾವು ಸಸಿಯನ್ನು ನಾಟಿ ಮಾಡಬೇಕು. ನಾಟಿ ಮಾಡಿದ ತಕ್ಷಣವೇ ಅದಕ್ಕೆ ಒಂದು ಕೋಲಿನ ಆಸರಿ, ಒಂದು ಬ್ಯಾಂಬೋ ಬಿದಿರಿನ ಆಗಲಿ ಅಥವಾ ಯಾವುದರ ಒಂದು ಗಟ್ಟಿ ಇರ್ತಕ್ಕಂಥ ಒಂದು ಕಟ್ಟಿಗೆಯ ಒಂದು ಕೋಲಿನ ಆಸರವನ್ನು ಕೊಟ್ಟು ಅದಕ್ಕೆ ಚೆನ್ನಾಗಿ ನೀರನ್ನು ಮುಚ್ಚಿಬಿಟ್ಟು ಅದಕ್ಕೆ ಇಮಿಡಿಯೇಟ್ ಆಗಿ ನೀರನ್ನು ಒದಗಿಸ್ಕೊಡ್ಬೇಕು. ನಾವು ಕೊಟ್ಟಾಗ ನಂತರ ಏನು ಮಾಡಬೇಕು, ಅದಕ್ಕೆ ಕಳೆ ಮತ್ತು ರೆಗ್ಯುಲರ್ ನಾವು ಯಾವ ರೀತಿ ಪ್ರ್ಯಾಕ್ಟೀಸ್ ಮಾಡ್ತೀವೋ ಅದೇ ರೀತಿಯಾಗಿ ಪ್ರ್ಯಾಕ್ಟೀಸನ್ನು ಮಾಡಬೇಕು. ಮತ್ತು ಆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ 1 ವರ್ಷದ ಹಳೆಯದ ಆಗಿರ್ತಕ್ಕಂಥ ಸಸಿಯನ್ನು ನಾವು ತೆಗೆದುಕೊಂಡು ನಾಟಿ ಮಾಡಬೇಕು. ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಬರೀ ನಾವು 6 ತಿಂಗಳು ಬೆಳೆಸಿದ ತಳಿ ತೆಗೆದುಕೊಂಡು ಬಂದು ನಾವು ನಾಟಿ ಮಾಡಬಾರ್ದು. ಕರೆಕ್ಟಾಗಿ 1 ವರ್ಷದ ಹಳೆಯದಿರ್ತಕ್ಕಂಥ ಒಂದು ಸಸಿ ಏನಿರುತ್ತೆ, ಅದು ಯೋಗ್ಯವಾಗಿರ್ತಕ್ಕಂಥ ಸಸಿ ಇರುತ್ತೆ, ಅದು ರೂಟ್ ಏನಿರುತ್ತೆ, ಬೇರುಗಳು ಭಾಳ ಆಕ್ಟಿವ್ ಆಗಿರುತ್ತೆ, ಅಂಥ ಸಸಿಗಳನ್ನು ತಂದು ನಾಟಿ ಮಾಡೋದ್ರಿಂದ ಉತ್ತಮವಾದ ಯೂನಿಫಾರ್ಮ್ ಅಂದರೆ ಸಮನಾದ ಒಂದು ಬೆಳವಣಿಗೆ ನಾವು ಕಾಣಬಹುದು. ಅಂದರೆ 1 ವರ್ಷದ ಸಸಿನೇ ನಾವು ಬೆಳೆಸಬೇಕಾಗುತ್ತೆ. ಈಗ 3 ತಿಂಗಳದಿದೆ 6 ತಿಂಗಳದಿದೆ ಅಂಥೇಳಿ ಇದನ್ನು ನಿರ್ಲಕ್ಷ್ಯ ಮಾಡಿ ನಾವು ನೆಟ್ಟರೆ ಅದು ಪ್ರಬಲ ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಅದೇ ರೀತಿಯಲ್ಲಿ ಇದಕ್ಕೆ ರಾಸಾಯನಿಕ ಗೊಬ್ಬರಗಳು, ಈಗ ರಾಸಾಯನಿಕ ಗೊಬ್ಬರ ಯಾವ ರೀತಿ ಕೊಡಬೇಕು, ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕಂದ್ರೆ, ಈಗ ನಾವು ಒಣ ಬೇಸಾಯದಲ್ಲಿ ಮಾಡ್ತೀವಿ. ಒಣ ಬೇಸಾಯದಲ್ಲಿ ಮಾಡಿದ್ರೆ ನಾವು ನೀರು ನೋಡೋದು ಜೂನ್ ಮತ್ತು ಜುಲೈ ಆಗಸ್ಟ್, ಈ ಮಳೆಗಾಲದಾಗ ಅಷ್ಟೇ ನಾವು ನೀರನ್ನು ಮಳೆ ಬೀಳತ್ತೆ ಅದಕ್ಕೆ ನೀರು ಬರುತ್ತೆ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ನಾವು ಒಂದೊಂದು ಗಿಡಕ್ಕೆ 15-20 ಕೆಜಿಯಷ್ಟು ತಿಪ್ಪೆ ಗೊಬ್ಬರವನ್ನು ಒಂದೊಂದು ಗಿಡಕ್ಕೆ ಅದರ ಕೊಟ್ಟುಬಿಡಬೇಕು. ನಂತರ ಸಾರಜನಕ 500 ಗ್ರಾಂ ಪ್ರತಿ ಗಿಡಕ್ಕೆ, ಆಮೇಲೆ 200 ಗ್ರಾಂ ರಂಜಕ, 200 ಗ್ರಾಂ ಪೊಟ್ಯಾಷ್ ಪ್ರತಿ ವರ್ಷ ನಾವು ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಒಂದು 2 ಫೂಟ್ನಷ್ಟು ದೂರ ಗಿಡದ ಏನು ಇದಿರುತ್ತೆ ಸ್ಟೆಮ್ ಇರುತ್ತೆ ಕಾಂಡದಿಂದ ಒಂದು 2 ಫೂಟ್ ದೂರದಿಂದ ಒಂದು ರೌಂಡಾಗಿ ಒಂದು 1/2 ಫೀಟಷ್ಟು ತಗ್ಗು ಮಾಡಿ ಮಣ್ಣಿನಲ್ಲಿ ಇದನ್ನು ಮಿಕ್ಸ್ ಮಾಡಿ FIM ಜೊತೆ ಆದರೂ ಮಿಕ್ಸ್ ಮಾಡ್ಬೋದು, ಮಿಕ್ಸ್ ಮಾಡಿ ಇಮಿಡಿಯೇಟಾಗಿ ನೀರು ಕೊಟ್ಬಿಡ್ಬೇಕು. ಇದರಿಂದ ಪೋಷಕಾಂಶಗಳು ಏನಾಗ್ತದೆ ಬೇರಿ ಹೋಗ್ತದೆ. ಆ್ಯಕ್ಚುಲಿ ಈ ಗಿಡಕ್ಕೆ ಪೋಷಕಾಂಶದ ಒಂದು ಅವಶ್ಯಕತೆಯೇ ಇಲ್ಲ, ಆದ್ರೂ ಕೂಡ ನಾವು ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಉತ್ತಮವಾದಂಥ ಇಳುವರಿ ಬರುತ್ತೆ ಹಾಗೂ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಹೆಚ್ಚಾಗತ್ತೆ, ಅದರಿಂದ ನಾವು ಕೊಡಬೇಕಾಗತ್ತೆ. ಇದು 8 ವರ್ಷಗಳ ಕಾಲ ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಈ ರೀತಿ ಸುಮಾರು ಬೆಳೆದು ಫಲ ಕೊಡಲಿಕ್ಕೆ ಒಂದು ನೇರಳೆ ಮರ 8 ವರ್ಷ ತಗೋತದೆ ಅಂತೀರಿ ನೀವು? ಇದು ನಾವು ನಾಟಿ ಮಾಡಿದ ನಂತರ ಇತ್ತೀಚೆಗೆ ಈಗ ಬೀಸಲಿಂದ ನಾವೇನು ಬೆಳೆಸ್ತಿದ್ರು ಹಿಂದೆ ನಮ್ಮ ಪೂರ್ವಜರು, ನಮ್ಮ ಸಾಂಪ್ರದಾಯಿಕ ಬೆಳವಣಿಗೆ ಇತ್ತು, ಅದರಲ್ಲಿ 10-12 ವರ್ಷದ ನಂತರ ಆವಾಗ ನಮಗೆ ಹಣ್ಣು ಕೊಡಲು ಪ್ರಾರಂಭ ಆಗ್ತಿತ್ತು. ಇವಾಗ ನಾವು ಕಸಿ ಮಾಡ್ತೀವಿ, ಕಸಿ ಮಾಡಿದ ಸಸಿಗಳು ತಂದರೆ ಒಂದು 4-5 ವರ್ಷ ಮಿನಿಮಮ್, 5-6 ವರ್ಷಕ್ಕೆ ನಾವು ಹಣ್ಣನ್ನು ಪಡೆಯಬಹುದು. ಅಂದರೆ ನಿರಂತರವಾಗಿ ಒಂದು 5 ವರ್ಷ ಆದರೂ ನಾವು ಆ ತೋಟವನ್ನು ನೋಡಬೇಕಾಗತ್ತೆ, ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ಅದರಲ್ಲಿ ಮತ್ತೆ ಈಗ ಸಸ್ಯ ಸಂರಕ್ಷಣೆಗೆ ಹೋದರೆ ಅದರಲ್ಲಿ ಬರ್ತಕ್ಕಂಥದ್ದು ರೋಗಗಳು ಮತ್ತು ಕೀಟಗಳು. ಈ ರೋಗಗಳಲ್ಲಿ ವಿಶೇಷವಾಗಿ ಎಲೆ ಚುಕ್ಕೆ ರೋಗ ಬರುತ್ತೆ. ಈ ಎಲೆ ಚುಕ್ಕೆ ರೋಗ ಬಂದರೆ ಇಮಿಡಿಯೇಟಾಗಿ ಎಲೆಗಳ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ನಾವು ಕಾಣ್ತೀವಿ, ಕಪ್ಪದಾದ ಬ್ಲ್ಯಾಕ್ ಸ್ಪಾಟ್ಗಳನ್ನು ಬೀಳುತ್ತೆ. ಬಿದ್ದಾಗ ಇಮಿಡಿಯೇಟಾಗಿ ನಾವೇನು ಮಾಡಬೇಕು, ಪ್ರತಿ ಲೀಟರ್ ನೀರಿಗೆ ಒಂದು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅಂತೇಳಿ ಬರುತ್ತೆ, ಅದನ್ನು 1 ಲೀಟರ್ ನೀರಿಗೆ 3 ಗ್ರಾಂ ಬೆರೆಸಿ ಸಿಂಪಡಣೆ ಮಾಡೋದ್ರಿಂದ ಇದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ ಇದಕ್ಕೆ ಕಾರ್ಬನ್ ಡೈಜಿಮ್ ಅಂತೇಳಿ ಒಂದು ಕೆಮಿಕಲ್ ಸಿಗುತ್ತೆ, ಅದು ಕೂಡ ನಾವು ಸ್ಪ್ರೇ ಮಾಡ್ಬೋದು. 1 ಲೀಟರ್ ನೀರಿಗೆ 1 ಗ್ರಾಮನ್ನು ಬೆರೆಸಿ ಸಿಂಪಡಣೆಯನ್ನು ಮಾಡೋದ್ರಿಂದ ಈ ರೋಗ ಹತೋಟಿ ಮಾಡ್ಬೋದು. ಅದೇ ರೀತಿಯಾಗಿ ಹಣ್ಣು ಕೊಳೆ ರೋಗ ಅಂತೇಳಿ ಇನ್ನೊಂದು ರೋಗ ಬರುತ್ತೆ, ಇದು ಭಾಳ ಡೇಂಜರಸ್. ಈಗ ನೆರಳೆ ಏನಿರುತ್ತೆ, ನಾವು ಕೊಯ್ಲು ಮಾಡಿದ ನಂತರ ಇಮಿಡಿಯೇಟಾಗಿ ನಾವು ಅವಾಗಿಂದ ಅವಾಗೇ ನೆರಳೆ ಹಣ್ಣಿನ ಗಿಡಕ್ಕೆ ಹೋದರೆ ಜಸ್ಟ್ ಅದು ತೊಗೊಂಡ್ರೆ ಹಿಂಗೆ ಕೈಯಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆದರೆ ಸಾಕು, ಅದರಲ್ಲಿ ಎಲ್ಲ ರಸ ಹೊರಗೆ ನೀರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅಷ್ಟು ಸೆನ್ಸಿಟಿವ್ ಹಣ್ಣಾಗಿರುತ್ತೆ. ಅದಕ್ಕೆ ಹಣ್ಣು ಕೊಳೆ ರೋಗ ಒಂದು ವೇಳೆ ಒಂದೇ ಹಣ್ಣಿಗೆ ಆದರೂ ಬಂದರೆ ಅದು ಎಲ್ಲ ಹಣ್ಣಿಗೆ ಕೆಡಿಸ್ಬಿಡುತ್ತೆ, 24 ಅವರಲ್ಲಿ ಸಾಕಷ್ಟು ಹಣ್ಣುಗಳನ್ನು ಅದಕ್ಕೆ ಕೊಳೆಯಲು ಪ್ರಾರಂಭ ಆಗುತ್ತೆ. ಅದೇ ರೀತಿಯಾಗಿ ಏನು ಮಾಡಬೇಕು, ಏನು ಮಾಗಿದ ಹಣ್ಣುಗಳಿರುತ್ತಲ್ಲ ಅದು ಅದರ ಮೇಲ್ಗಡೆ ಕಪ್ಪು ಮಚ್ಚೆ ಟೈಪ್ ಆಗುತ್ತೆ, ಕಪ್ಪು ಮಚ್ಚೆ ಆಗಿ ಕಂದು ಬಣ್ಣಗಳಿಗೆ ಏನದಂದ್ರೆ ತಿರುಗುತ್ತವೆ. ತಿರುಗಿದ ನಂತರ ಮೃದುವಾಗಿ ಬೆಳೆಯುತ್ತಾ ಹೋಗುತ್ತೆ. ಆದ್ದರಿಂದ ಇದಕ್ಕೆ ನಾವು ಯಾವಾಗ ಕೊಯ್ಲು ಮಾಡ್ತೀವಿ, ಈಗ ಸಪೋಸ್ ನಾವು ಕೊಯ್ಲು ಮಾಡಲು ನಮಗೆ 20 ದಿವಸ ಬೇಕಾಗಿದೆ, 20 ದಿವಸದ ನಂತರ ನಾವು ಕೊಯ್ಲು ಮಾಡೋದಿದೆ ಅಂದರೆ ಇವತ್ತಿನ ದಿವಸ ನಾವು ಏನು ಮಾಡಬೇಕಂದ್ರೆ ಅದಕ್ಕೆ 1 ಲೀಟರ್ ನೀರಿಗೆ 2 ಗ್ರಾಮ್ ಮ್ಯಾಂಕೋ ಜಬ್ ಅನ್ನು ಬೆರೆಸಿ ಸಿಂಪಡಣೆ ಮಾಡಬೇಕು. ಮಾಡೋದ್ರಿಂದ ಈ ಹಣ್ಣು ಕೊಳೆ ರೋಗಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನಾವು ಯಾವಾಗ ಕೊಯ್ಲು ಮಾಡ್ತೀವಲ್ಲ, ಕೊಯ್ಲು ಮಾಡೋಕ್ಕಿಂತ ಪೂರ್ವ ದಿವಸದಲ್ಲಿ, 20 ದಿವಸದ ಪೂರ್ವದಲ್ಲಿ ಇದನ್ನು ನಾವು ಅನುಸರಿಸಬೇಕು. ಅದೇ ರೀತಿಯಾಗಿ ಈಗ ಕೀಟಗಳ, ಇದರಲ್ಲಿ ಹೆಚ್ಚಾಗಿ ಯಾವುದು ಕೀಟ ಬರೋದಿಲ್ಲ, ಒಂದು ಬಂದರೆ ಹಣ್ಣು ಕೊರಕ ಅಂಥೇಳಿ ಒಂದು ಕೀಟ ಬರುತ್ತೆ. ಈ ಹಣ್ಣು ಕೊರಕ ಕೀಟ ಏನು ಮಾಡುತ್ತಂದರೆ ಈ ಹಣ್ಣಿನ ಮೇಲೆ ತೂತು ಮಾಡುತ್ತೆ, ಅದರ ಮೇಲೆ ಹೋಗಿ ತೂತು ಮಾಡುತ್ತೆ. ತೂತು ಮಾಡಿ ಒಳಗಿದ್ದ ರಸ ಎಲ್ಲ ಹೀರಿ ಆ ಹಣ್ಣಿಗೆ ಪೂರ್ತಿಯಾಗಿ ಅದನ್ನು ಡ್ಯಾಮೇಜ್ ಮಾಡಿಬಿಡುತ್ತೆ. ಇದಕ್ಕೆ ನಾವು ಬೇವಿನ ಮೂಲದ ಕೀಟನಾಶಕಗಳಾದ ನಿಮ್ಮೇಲೆ 3-4 ದಿವಸ ಅಥವಾ 5-6 ದಿವಸದ ನಂತರ ಈ ಒಂದು ಕಳೆನಾಶಕ ತಾವು ಉಪಯೋಗ ಮಾಡಬಾರ್ದು. ಆಮೇಲೆ ಈಗ ಹತ್ತಿ ಆಲ್ರೆಡಿ 30 ಅಥವಾ 25 ದಿವಸದ ನಂತರ 35 ದಿವಸದ ಒಂದು ಬೆಳೆಯಲ್ಲಿ ಏನಾಗುತ್ತೆ, ಪ್ರಾರಂಭಿಕ ಹಂತದಲ್ಲಿ ನಮಗೆ ಹಸಿರು ಹುಳು ಅಥವಾ ಥ್ರಿಪ್ಸ್ ನುಸಿ ಈ ತರ ಒಂದು ಹುಳುಗಳ ಒಂದು ಬಾಧೆ ಕಂಡು ಬರ್ತಾ ಇರುತ್ತೆ. ಅಂದರೆ ರಸ ಹೀರುವ ಕೀಟಗಳಂತ ಹೇಳ್ತೀವಿ. ಸೊ ಈ ರಸ ಹೀರುವ ಕೀಟಗಳ ಒಂದು ಹತೋಟಿಗಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ 250 ಮಿಲಿಲೀಟರ್ ಪಿಪ್ರೋನಿಲ್ ಅಂತ ಹೇಳ್ತೀವಿ, 5% SC ರೂಪದಲ್ಲಿ ಸಿಗ್ತೈತಿ, ಅದನ್ನ ಸುಮಾರು 250 ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕು. ಆಮೇಲೆ ಶೇಂಗಾ ಬೆಳೆ, ಶೇಂಗಾ ಬಿತ್ತುವರಿದ್ದರೆ ಇನ್ನು ನಾವು ತಳಿಗಳೇನಪ್ಪ ಅಂದ್ರೆ ಕದ್ರಿ, ನೈನು, ಅಜಯು ಈ ತರ ಎಲ್ಲದ ಒಂದಿಷ್ಟು ಶೇಂಗಾ ತಳಿಗಳಿದಾವೆ. ಆಮೇಲೆ ಈ ಶೇಂಗಾವನ್ನ ಬಿತ್ತುವಕ್ಕಿಂತ ಮುಂಚೆ ನಾವು ಬೀಜೋಪಚಾರ ಮಾಡಿ ಬಿತ್ತಿದ್ರೆ ಉತ್ತಮ ಆಗ್ತೈತೆ. ಯಾಕಂದ್ರೆ ಈಗ ಒಂದು ಸತತವಾದ ಮಳೆ ಮತ್ತು ಬೀಜದಿಂದ ಬರುವ ಒಂದು ರೋಗಗಳು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಪ್ರತಿ KG ಬೀಜವನ್ನು 3 ಗ್ರಾಮ್ ಕ್ಯಾಪ್ಟನ್ 80 WP ರೂಪದಲ್ಲಿ ಸಿಗ್ತೈತೆ. ಆಮೇಲೆ 4 ಗ್ರಾಮ್ ಟ್ರೈಕೋಡರ್ಮಾದಿಂದ ನಾವು ಬೀಜೋಪಚಾರವನ್ನ ಮಾಡಿ ಬಿತ್ತನೆ ಮಾಡಬೇಕು. ಆಮೇಲೆ ತೊಗರಿ ಬಿತ್ತನೆಯಲ್ಲಿ ಆಲ್ರೆಡಿ ತೊಗರಿ ಬೀಜಗಳು ಬಿತ್ತಿದ್ದಾರೆ ಅಥವಾ ಇನ್ನು ತಾವು ಯಾವ್ದಾದ್ರು ಒಂದು ವೆರೈಟಿ ಸೆಲೆಕ್ಷನ್ ದಲ್ಲಿ ಇತ್ತಪ್ಪ ಅಂತಂದ್ರೆ ತಾವು TS3R, GRG A11, BSMR 736 ಈ ತರದ ಒಂದು ತಳಿಗಳನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಅದೇ ರೀತಿ ತೊಗರಿ ಬಿತ್ತುವುದಕ್ಕಿಂತ ಮುಂಚೆ ಬೀಜೋಪಚಾರ ಮಾಡ್ಬೇಕು. 5 ಗ್ರಾಮ್ ಟ್ರೈಕೋಡರ್ಮ ಜೈವಿಕ ಪೀಡನಾಶಕ ಅಂತ ಹೇಳ್ತೀವಿ, ಇದನ್ನ ನಾವು ಪ್ರತಿ KG ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಮಾಡ್ಬೇಕು. ಆಮೇಲೆ ಅದೇ ರೀತಿ ರೈತ ಬಂದವರು ಈಗ ಸೂರ್ಯಕಾಂತಿ ಬಿತ್ತುವ ಸಮಯದಲ್ಲಿ ನಾವು ಎಲ್ಲರೂ ಬಿತ್ತಾ ಇರ್ತಾರೆ, ಅದಕ್ಕೆ ನಾವು 4 KG ಸತುವಿನ ಸಲ್ಫೇಟ್ ಹಾಕಿದ್ರೆ ಉತ್ತಮ ಅಂತ ಹೇಳ್ತೀವಿ. ಈಗೇನು ತಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇರ್ತೀರಾ, ಅದರ ಜೊತೆಗೆ ನಾವು 4 ಕಿಲೋಗ್ರಾಮ್ ಸತುವಿನ ಸಲ್ಫೇಟ್ ಹಾಕಿದ್ರೆ ಉತ್ತಮ ಇಳುವರಿ ಬರಲು ಸಾಧ್ಯವಾಗುತ್ತೆ. ಆಮೇಲೆ ಈಗ ಈ ಒಂದು ಸಮಯದಲ್ಲಿ ಬಿತ್ತೋದಾದ್ರೆ ಮೋಡ ಕವಿದ ವಾತಾವರಣ, ಆಮೇಲೆ ಈ ತುರ ತುಂತುರು ಮಳೆ ಇರೋದ ಕಾರಣ ನಂಜಾಣು ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ತಾವು ಇನ್ನೂ ಮುಂದೆ ಯಾವ್ದಾದ್ರು ಒಂದು ತಳಿ ಬಿತ್ತಬೇಕಂತ ತಾವು ವಿಚಾರ ಮಾಡ್ತಾ ಇದ್ರೆ ಅದಕ್ಕಾಗಿ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ಅಂತ ಹೇಳ್ತೀವಿ, ಇದನ್ನ ತಾವು ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಈಗ ಹೆಸರು, ಹೆಸರಿನಲ್ಲಿ ಆಲ್ರೆಡಿ ಬಿತ್ತಿದ್ರ ಸುಮಾರು 1.5 ತಿಂಗಳದ ಒಂದು ಬೆಳೆ ಇರಬಹುದು ಅಲ್ಲಿ ಅಲ್ಲಿ. ಸೊ ಅದಕ್ಕೆ ಏನಾಗುತ್ತೆ, ಈಗ ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕು ರೈತ ಬಂದವ್ರೆ. ಆಮೇಲೆ ಈಗ ಎಲೆ ತಿನ್ನುವ ಒಂದು ಕೀಟನೂ ಬರ್ತಾ ಇರುತ್ತೆ ಹೆಸರಲ್ಲಿ, ಅದಕ್ಕಾಗಿ 1.7 ಮಿಲಿಲೀಟರ್ ಡೈಮಿಥೈಟ್ ಅಂತ ಹೇಳ್ತೀವಿ, 30 EC ರೂಪದಲ್ಲಿ ಇರ್ತೈತೆ, ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟಪಾಸ್ ಅನ್ನ ನಾವು ಸಿಂಪರಣೆಯನ್ನ ಮಾಡ್ಬೋದು. ಆಮೇಲೆ ಭತ್ತ, ಆಲ್ರೆಡಿ ಈಗ ಭತ್ತ ಒಂದು ಹಾಕಿದಾರ ಅಥವಾ ಇನ್ನೂ ಸಸಿ ಮಡಿ ತಯಾರಿಸ್ಕೊಳ್ಳೋರಿದ್ರೆ ಈ ಕಂಟಿನ್ಯೂಸ್ ಮಳೆ ಬರ್ತಾ ಇರುತ್ತೆ, ಅದಕ್ಕಾಗಿ ನಾವು ಏರು ಸಸಿ ಮಡಿಯನ್ನ ತಯಾರಿಸ್ಕೊಳ್ಬಹುದು. ಆಮೇಲೆ ಈ ಕಂಟಿನ್ಯೂಸ್ ಮಳೆ ಬರುತ್ತಿರೋದ್ರಿಂದ ಏನಾಗುತ್ತೆ, ಸಸಿ ಮಡಿ ಮಾಡ್ಲಕ್ಕೂ ಟೈಮ್ ಇರಲ್ಲ ರೈತ ಬಾಂಧವರಿಗೆ. ಸೊ ಅದಕ್ಕಾಗಿ ತಾವು ಡೈರೆಕ್ಟ್ ಸೀಡಿಂಗ್ ರೈಸ್ ಅಂತ ಹೇಳ್ತೀವಿ ನಾವು, ಈಗ ಡ್ರಮ್ ಸೀಡರ್ ಮುಖಾಂತರ ಬಿತ್ತನೆಯನ್ನ ಕೈಗೊಳ್ಳಬಹುದು. ಅಂದ್ರೆ ಸಸಿ ಮಡಿ ಮಾಡಿ ಮತ್ತೆ ಅದನ್ನ 25 ಅಥವಾ 30 ದಿವಸದ ನಂತರ ತಾವೇನು ನಾಟಿ ಮಾಡ್ತಾ ಇರ್ತಿರಲ್ಲ ಆ ಒಂದು ಸಮಯವನ್ನು ನಾವು ಇಲ್ಲಿ ಉಳಿತಾಯ ಮಾಡಬಹುದು. ಈ ಡ್ರಮ್ ಸೀಡರ್ಗೆ ನಾವು ಏನ್ ಮಾಡೋಕಪ್ಪ ಅಂತಂದ್ರೆ ಮೊದಲು ಬೀಜವನ್ನ ಮೊಳಕೆ ತರಿಸಬೇಕಾಗತ್ತೆ. ಸೊ ಮೊಳಕೆ ಬಂದ ಬೀಜವನ್ನ ಡ್ರಮ್ ಸೀಡರ್ ಇಂದ ಡೈರೆಕ್ಟ್ ಆಗಿ ಬಿತ್ತನೆಯನ್ನ ಮಾಡಬಹುದು ಭತ್ತದ ಗದ್ದೆಯಲ್ಲಿ. ಆಮೇಲೆ ಈಗ ಏನಾಗುತ್ತೆ, ಜಾನುವಾರುಗಳಿಗೆ ಬಂದ್ರೆ ಮೋಡ ಕವಿದ ವಾತಾವರಣ ಆಮೇಲೆ ಈ ತರ ಕಂಟಿನ್ಯೂಸ್ ಆಗಿ ತುಂತುರು ಮಳೆ ಬರ್ತಿರೋದ್ರಿಂದ ಜಾನುವಾರುಗಳಿಗೆ ಕೆಲವೊಂದು ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ತಾವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕಾಗತ್ತೆ. ಆಮೇಲೆ ಈ ತರ ಎಲ್ಲ ಒಂದು ಮುಂಜಾಗ್ರತಾ ಕ್ರಮ ತಾವು ಕೈಗೊಳ್ಬೇಕು. ಆಮೇಲೆ ಸಾಮಾನ್ಯವಾಗಿ ಈಗ ಬೆಳೆಗಳು 35 ಅಥವಾ 1-1.5 ತಿಂಗಳ ನಂತರ ಏನ್ ಬೆಳೆಗಳಿರ್ತವೆ ಈ ತರ ಮಳೆ ಬರುವುದರಿಂದ ಪೋಷಕಾಂಶಗಳ ಒಂದು ಕೊರತೆಯನ್ನ ನಾವು ಬೆಳೆಗಳಲ್ಲಿ ಕಾಣಿಸ್ತಾ ಇರ್ತದೆ. ಸೊ ಅದಕ್ಕಾಗಿ ನಾವ್ ಏನ್ ಮಾಡ್ಕಂದ್ರೆ 94 ಅಂತ ಹೇಳ್ತೀವಿ, 1% 94 ಹತ್ತು ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಮಾಡಬೇಕು. ಸೊ ಈ 94 ಸಿಂಪರಣೆ ಮಾಡಿದ್ರೆ ಸ್ವಲ್ಪ ನಾವು ಒಂದು ಪೋಷಕಾಂಶಗಳ ಕೊರತೆಯನ್ನ ಸಹ ನಾವು ಇದು ಮಾಡಬಹುದು. ಆಮೇಲೆ ಇನ್ನೊಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಈ ಒಂದು ಸತತದ ಮಳೆಯಲ್ಲಿ ಅಂದ್ರೆ ಬಸಿಗಾಲುಗಳನ್ನು ಮಾಡಿ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು ರೈತ ಬಂದರೆ. ಹಾಗೆ ನಾವು ಮುಂದಿನ ಒಂದು ಮುನ್ಸೂಚನೆ ನೋಡೋದಾದರೆ ನಮಗೆ ಇನ್ನೂ ಒಂದ್ 2-3 ದಿವಸ ಈ ತರ ಒಂದು ತುಂತುರು ಮಳೆ ಬರುವ ಸಾಧ್ಯತೆ ಇರುತ್ತೆ. ಈಗೇನು ಇವತ್ತು ಅಥವಾ ನಾಳೆಗೆ ಈ ತರ ಜಾಸ್ತಿ ಇರುತ್ತೆ, ಆಮೇಲೆ ಸ್ವಲ್ಪ ಇದರ ಒಂದು ತುಂತುರು ಮಳೆ ಕಡಿಮೆ ಆಗ್ತೈತೆ. ಆದ್ರೂ ಸಹ ನಾವು ಮುಂದಿನ ಒಂದು ದಿನಗಳಲ್ಲಿ ಉತ್ತಮ ಒಂದು ಮಳೆಯನ್ನ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಸೊ ಅದಕ್ಕೆ ಒಂದು ಮುಂಜಾಗ್ರತಾ ಕ್ರಮ ಕೈಗೊಂಡು ತಾವು ಉತ್ತಮ ಕೃಷಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು. ಸರಣಿ ಕಾರ್ಯಕ್ರಮ ಪ್ರತಿ ರವಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. 21ನೇ ಶತಮಾನದಲ್ಲಿ ದೇಶದ ಸಮಗ್ರ ಚಿತ್ರಣ ಮಾರ್ಪಾಡಿಗೆ ಪ್ರಯತ್ನ, ಪ್ರಧಾನಿ. ದೆಹಲಿಯಲ್ಲಿ ಬಿಜೆಪಿ ಸಂಸದೀಯ ಮಂಡಳಿಯ ಸಭೆ ಆರಂಭ, ಹಲವು ಮಹತ್ವದ ವಿಚಾರಗಳ ಕುರಿತು ಚರ್ಚೆ ಸಾಧ್ಯತೆ. ಲೋಕಸಭಾ ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವಪಕ್ಷ ಸಭೆ, ಸುಗಮ ಕಲಾಪಕ್ಕೆ ಸಹಕಾರದ ಭರವಸೆ. ಪರಿಣಾಮಕಾರಿ ಸಂವಹನ ಕೌಶಲ್ಯ ಅಳವಡಿಸಿಕೊಳ್ಳುವುದು ಅಗತ್ಯ, ಅನುರಾಗ್ ಸಿಂಗ್ ಠಾಕೂರ್ ಅಭಿಮತ. ಕರ್ನಾಟಕದಲ್ಲಿ ಈ ವರ್ಷ 14 ಲಕ್ಷ ರೈತ ಮಕ್ಕಳಿಗೆ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ವಾರ್ತೆಗಳ ವಿವರ. ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಮೂಲಕ 21ನೇ ಶತಮಾನದ ದೇಶದ ಚಿತ್ರಣವನ್ನು ಮಾರ್ಪಡಿಸಲು ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಜಲೌನ್ ಜಿಲ್ಲೆಯ ಒರೈ ತೆಹಸಿಲ್ನ ಕೈಥೇರಿ ಗ್ರಾಮದಲ್ಲಿ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ಹೆದ್ದಾರಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮುಂದಿನ ತಿಂಗಳು ನಡೆಯಲಿರುವ ಆಜಾದಿ ಕಾ ಅಮೃತ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರನ್ನು ಸ್ಮರಿಸಬೇಕೆಂದು ಜನತೆಗೆ ಕರೆ ನೀಡಿದರು. ಅಭಿವೃದ್ದಿ ಯೋಜನೆಗಳ ಕುರಿತು ಪ್ರಸ್ತಾಪಿಸಿದ ಅವರು, ದೇಶದ ಅಭಿವೃದ್ದಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದರು. ಉತ್ತರ ಪ್ರದೇಶ ಸರ್ಕಾರ ಪ್ರಾರಂಭಿಸುವ ಹಲವಾರು ಅಭಿವೃದ್ದಿ ಯೋಜನೆಗಳು ಇದೇ ಸರ್ಕಾರದ ಅವಧಿಯಲ್ಲಿ ಪೂರ್ಣಗೊಂಡಿರುವುದು ಸಂತಸ ತಂದಿದೆ. ರಾಜ್ಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಭಿವೃದ್ದಿಯಾಗುತ್ತಿದ್ದು ಬದಲಾದ ಉತ್ತರ ಪ್ರದೇಶವನ್ನು ನಾವು ನೋಡಬಹುದಾಗಿದೆ. ರಾಜ್ಯದ ಪ್ರತಿಯೊಂದು ಮೂಲೆಗೂ ಅಭಿವೃದ್ದಿ ಕಾರ್ಯಗಳು ತಲುಪುತ್ತಿವೆ. ಪ್ರಗತಿಯಲ್ಲಿ ಯಾವುದೇ ರೀತಿಯ ಅಸಮತೋಲನ ಇಲ್ಲದೆ ಸಾಮಾಜಿಕ ನ್ಯಾಯ ಒದಗಿಸಲಾಗಿದೆ ಎಂದು ಹೇಳಿದರು. ಭಾರತೀಯ ಜನತಾ ಪಕ್ಷದ ಸಂಸದೀಯ ಮಂಡಳಿ ಸಭೆ ದೆಹಲಿಯಲ್ಲಿ ಇದೀಗ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆಯುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಚಿವರಾದ ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸೋಮವಾರದಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಸರ್ವಪಕ್ಷ ಸಭೆ ನಡೆಯಿತು. ಸಂಸತ್ ಭವನದ ಸಮುಚ್ಚಯದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡಿದ್ದ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಲೋಕಸಭೆಯ ಕಾರ್ಯಕಲಾಪಗಳು ಸುಗಮವಾಗಿ ನಡೆಯಲು ತಮ್ಮ ಸಂಪೂರ್ಣ ಸಹಕಾರ ನೀಡುವುದಾಗಿ ಲೋಕಸಭಾ ಸ್ಪೀಕರ್ಗೆ ಭರವಸೆ ನೀಡಿದ್ದಾರೆ. ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಓಂ ಬಿರ್ಲಾ, ಲೋಕಸಭೆ ಅಧಿವೇಶನ ಅವಧಿಯಲ್ಲಿ ರಾಷ್ಟೀಯ ಮತ್ತು ಸಾರ್ವಜನಿಕರ ಹಿತರಕ್ಷಣೆ ಮಾಡುವ ವಿಚಾರಗಳ ಕುರಿತು ಆರೋಗ್ಯಕರ ಚರ್ಚೆ ಮಾಡಬೇಕೆಂದು ರಾಜಕೀಯ ಪಕ್ಷಗಳ ಸಂಸದರಿಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು. ಎಲ್ಲ ರಾಜಕೀಯ ಪಕ್ಷಗಳು ಸದನ ಕಲಾಪಗಳು ಸುಸೂತ್ರವಾಗಿ ನಡೆಯಲು ತಮ್ಮ ಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿರುವುದರಿಂದ ಕಲಾಪಗಳು ಯಾವುದೇ ಅಡ್ಡಿ ಆತಂಕವಿಲ್ಲದೆ ನಡೆಯುವ ವಿಶ್ವಾಸವಿದೆ ಎಂದು ಹೇಳಿದರು. ಈ ಹಿಂದಿನ ಅಧಿವೇಶನಗಳಂತೆ ಈ ಬಾರಿಯ ಅಧಿವೇಶನದಲ್ಲೂ COVID-19 ಶಿಷ್ಟಾಚಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುವುದು, ಇದಕ್ಕೆ ಸಂಬಂಧಿಸಿದಂತೆ ವ್ಯಾಪಕ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದರು. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್, ಕೇಂದ್ರ ಸಚಿವರಾದ ಅನುಪ್ರಿಯಾ ಪಟೇಲ್, ಪಶುಪತಿ ಕುಮಾರ್ ಪರಾಸ್, ಕಾಂಗ್ರೆಸ್ ಮುಖಂಡ ಅಧೀರ್ ರಂಜನ್ ಚೌಧರಿ, ಡಿಎಂಕೆ ಮುಖಂಡ ಟಿಆರ್ ಬಾಲು, ವೈಎಸ್ಆರ್ಸಿಪಿ ಮುಖಂಡ ಮಿಥುನ್ ರೆಡ್ಡಿ, ಬಿಜೆಪಿಯ ಸಂಸದೆ ರಮಾದೇವಿ